ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ. ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಶುದ್ಧ ತುಪ್ಪ ಹಾಗೂ ಗುಣಮಟ್ಟದ ಡ್ರೈ ಫ್ರೂಟ್ಸ್ ದಲ್ಲಿ ತಯಾರಿಸಲಾದ ಜನತಾ ಕರದಂಟು, ಎಲ್ಲಾ ವಯೋವರ್ಗದವರು ಇಷ್ಟಪಡುವ ಕರದಂಟು. ಜನತಾ ಕರದಂಟು, ಗೋಕಾಕ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8073688989. ಸಾಕ್ ಸಾಕ ಹೋಯ್ತು ನನಗ ಈ ಚಶ್ಮಾ ಒಂದು ತೆಲಿವೇನಿ ಹಾಕೊಳ್ಳಿಲ್ಲ ಅಂದ್ರೆ ಏನು ಕಾಣುದೇ ಇಲ್ಲ. ಅರೆರೆ ಎಂಎಂ ಜೋಶಿ, ಕಣ್ಣಿನ ದವಾಖಾನೆ ಇದ್ದಾಗ ಯಾಕಿಂತ ಸಮಸ್ಯೆ ಇಟ್ಕೊಂಡು ಕಷ್ಟ ಪಡ್ತೀರಿ? ಉತ್ತರ ಕರ್ನಾಟಕದೊಳಗ ಮೊದಲನೇ ಸಲ ZED ಫೆಮ್ಟೋ ಲೇಸರ್ ಮಷೀನ್ ಈಗ ಧಾರವಾಡದ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯೊಳಗ ಲಭ್ಯ. ಚಶ್ಮಾ ಹಾಕೊಳ್ಳದ ಬೇಡ ಅಂದ್ರ ಇಲ್ಲದ ಪರಿಹಾರ. ಈಗ ಯಾವ್ದ ಬ್ಲೇಡ್ ಹೊಲಿಗೆ ಇಲ್ಲದ ಪಡೀರಿ. ಹೈಟೆಕ್ ಲೇಸರ್ ಕ್ಯಾಟರಾಕ್ಟ್ ಸರ್ಜರಿ, ಭೇಟಿ ಕೊಡ್ರಿ ಎಂಎಂ ಜೋಶಿ ಐ ಹಾಸ್ಪಿಟಲ್, ಓಲ್ಡ್ DSP ಸರ್ಕಲ್, ಸೋಮೇಶ್ವರ ಹೈಟ್ಸ್, PB ರಸ್ತೆ, ಧಾರವಾಡ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು. ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994. आसमान में खासी आवाज है, एक ऐसी गूंज जो हर भारतीय के दिल में बसी है. हर बार जब हम वर्दी पहनते हैं तो एक वादा करते हैं इस देश से और हर उस दुश्मन से जो हमारी तरफ देखता है कि हम तैयार हैं, हम यहाँ हैं, और जब तक हम यहाँ हैं आसमान में तिरंगा लहराता रहेगा. भारतीय वायुसेना के आवेदन 2 दिसंबर से 31 दिसंबर तक खुले हैं. रजिस्टर करें और बने भारतीय वायुसेना में अफसर. अधिक जानकारी के लिए लॉग ऑन करें careerairforce.nic.in पर. ಈ ದೇಶದ ವಿದ್ಯಾರ್ಥಿಗಳ ಮೇಲೆ ಈ ದೇಶದ ಬಹಳಷ್ಟು ಭವಿಷ್ಯ ಅತ್ಯವಶ್ಯಕವಾಗಿ ಬೀಳುತ್ತದೆ. ಅವರು ಸಾರ್ವಜನಿಕ ಅಭಿಪ್ರಾಯಕ್ಕೊಂದು ಆಕಾರ ಕೊಡಬಲ್ಲರು. ಡಾಕ್ಟರ್ BR ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಅಯ್ಯೋ ಗೋಪಾಲ್, ಏನಾಯ್ತು? ಅಣ್ಣ, ಮಾಧವನಿಗೆ ಹಾವು ಕಚ್ಚಿದೆ. ಅವನನ್ನ ಡಾಕ್ಟರ್ ಹತ್ರ ತೋರಿಸ್ದ? ಇಲ್ಲ, ಸ್ವಲ್ಪ ಮನೆಯಲ್ಲಿ ಉಪಾಯ ಮಾಡಿ ನೋಡೋಣ ಅಂತ. ಅದೇ ದೊಡ್ಡ ತಪ್ಪು, ಹಾವು ಕಚ್ಚಿದಾಗ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ನಾನು ಈಗಲೇ ಮಾಧವನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ವೆಹಿಕಲ್ ಸರ್ವಿಸ್ ಮಾಡಿಸಿಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಎಷ್ಟೊಂದು ಹೊಗೆ ಬರ್ತಾ ಇದೆ ನೋಡಿ. ನಿಮ್ ವಾಹನ ಈ ರೀತಿ ಹೊಗೆ ಉಗುಳೋದ್ರಿಂದ ವಾಯು ಮಾಲಿನ್ಯ ಹೆಚ್ಚಾಗಿ ಕೆಮ್ಮು, ಅಸ್ತಮಾ, ಹೃದಯಾಘಾತದಂತಹ ಗಂಭೀರ ಕಾಯಿಲೆಗಳು ಉಂಟಾಗ್ತವೆ. ಸಾರಿ ಸರ್, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಯಾವಾಗ್ಲೂ ನಿಮ್ಮ ವಾಹನಗಳಲ್ಲಿ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ತಪ್ಪಿದ್ರೆ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ನಿಗದಿತ ಸಮಯದಲ್ಲಿ ನಿಮ್ಮ ವಾಹನಗಳನ್ನು ಸರ್ವಿಸ್ ಹಾಗೂ ಎಮಿಷನ್ ಟೆಸ್ಟ್ ಮಾಡಿಸಿ ಸುಸ್ಥಿತಿಯಲ್ಲಿಟ್ಟುಕೊಳ್ಳಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಕಟಣೆ: ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ರವಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಅಂಗೈಯಲ್ಲಿ ಆಯುರ್ವೇದ. ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮತ್ತೆ ಆರಂಭವಾಗಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಅಂಗೈಯಲ್ಲಿ ಆಯುರ್ವೇದ. ಅಂಗೈಯಲ್ಲಿ ಆಯುರ್ವೇದ ಸರಣಿ 3. ಇದೇ ರವಿವಾರ June 1 ಪ್ರತಿ ರವಿವಾರ ಬೆಳಿಗ್ಗೆ 8:30 ಹಾಗೂ ಸಂಜೆ 7:00 ಕೃಷಿರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಅಂಗೈಯಲ್ಲಿ ಆಯುರ್ವೇದ. ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಅಂಗೈಯಲ್ಲಿ ಆಯುರ್ವೇದ. ಸ್ವಾಗತ ಮಹತಾ. ಪ್ರತಿ ರವಿವಾರ ಬೆಳಿಗ್ಗೆ ಯೋಗ ವಿಹಾರ, ಆರೋಗ್ಯ ಜಾಗೃತಿಗೆ ಯೋಗ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ, ಸಿಬಿ ಗುತ್ತಲ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಾಗ ಮೊದಲಿಗೆ ಕೃಷಿ ಮಾಹಿತಿ ಕೇಳೋಣಂತ. ಸುಮಕ ನಮ್ ಎಲ್ಲ ಚಂದ್ರು ಇಲ್ಲಿ ಕಾಣವಲ್ಲ ಸುಮಕ್ಕ. ಬಾ ಏನ್ ಬಾಳ ದಿನಕ್ ಬಂದ್ಬಿಟ್ರಿ ಈ ಕಡೆ. ಅಲ್ಲ ಸುಮಕ್ಕ, ನಮ್ಗೇನತ್ತು ನಿಮ್ ಮನೆಯಾಗ ಆಕಳಿದ ತಂದ್ ಗೊತ್ತಾತ? ಹೌದಾ? ಅದು ಗಿಣ್ಣದ ಹಾಲು. ನಾನು ಹೆಂಡತಿ ಅಂದ್ರೆ ಪಾಪುಗ್ ಕೊಡೋಣ ಅಂತ ಹೇಳಿ, ಯಾಕಂದ್ರೆ ಅದ್ ಬಾಳ ಶ್ರೇಷ್ಠ ಅಂತ. ಶ್ರೇಷ್ಠ ಹೌದ್ರಿ. ಗಿಣ್ಣದ ಹಾಲು ಕೊಡೋಣ, 2 ವರ್ಷ ಹುಡುಗದ ನಾವ್ ಸ್ವಲ್ಪ ಸೊರಿಯನ. ಹೌದು. ಇಲ್ಲ ಅವಂಗ ಗಿಣ್ಣದ ಹಾಲು ಚಲೋ ಕಳ್ಸಿದ್ರ ನಾನ ಕೊಟ್ಟು ಕಳ್ಸಿದ್ದಲ್ಲ ಮನೆಗೆ. ಇಲ್ವೇ ಸುಮಕ್ಕ, ಈಗ ಒಣಗೆಲ್ಲ ಆಟ ಹಿಡಿದು ಎಲ್ಲ ಮಾರ್ಬಿಟ್ಟಾರ. ಒಟ್ಟ ಆಕಳಿಲ್ಲ, ಎಮ್ಮಿಲ್ಲ, ಎಲ್ಲರೂ ಈಗ ಅದ್ರದ್ದು ಚಾಕ್ರಿ ಮಾಡಕ್ ಒಲ್ಲೆ ಅಂತಾರಲ್ಲ, ಹಿಂಗಾಗಿ ಪಾಕೆಟ್ ಹಾಲು ಪಾಕೆಟ್ ಮೊಸರ ತಗೊಂಡು ತಿಂತಾರ. ಈಗೆಲ್ ಗಿಣ್ಣು ಬರ್ಬೇಕು, ಈಗೆಲ್ ಹಾಲು ಮೊಸರು ಬರ್ಬೇಕು ನೋಡು. ನೋಡಕ್ ಸುಮಕ್ಕ, ನಾನಂತೂ ಜವಾರಿ ಆಕಳ ಕಟ್ಬಿಟ್ಟೇನಿ ನೋಡೋಣ. ಇನ್ನೊಂದು ಈಗ ನಮ್ಮ ಚಂದ್ರು ಹೇಳ್ತಿದ್ದಲ್ಲ, ಈಗ ಮೇವು ಸಿಗೋದ ಕಷ್ಟ ಅಂತ, ಯಾಕಂದ್ರೆ ಹೋದ ವರ್ಷ ಬೇರೆ ಬರಗಾಲ ಬಂತು. ಏನಾಗೈತೆ ಅಂದ್ರೆ ಈಗ ಸುಮಕ್ಕ, ಈ ಹೊಲದಾಗೆಲ್ಲ ಸಾವಯವ ಔಷಧ ಕಡಿಮೆ ಆಗೈತಿ. ಈಗ ಈ ತಿಪ್ಪಿ ಗೊಬ್ಬರನೇ ಇಲ್ಲ, ತಿಪ್ಪಿ ಗೊಬ್ಬರ ಬರ್ತೈತಿ. ದನನ ಇಲ್ಲ ಅಂದ್ರೆ ಏನ್ ತಿಪ್ಪಿ ಗೊಬ್ಬರ ಬರ್ಬೇಕು ಹೇಳ್ರಿ? ಎಲ್ಲಾರ ಮನೆ ಮುಂದೆ ಟ್ರ್ಯಾಕ್ಟರ್ ಇರ್ತೈತಿ. ಹೌದು. ನಾವು ಹುಡುಕ್ಯಾಡ್ತೀನಿ ಎತ್ತೆಲ್ಲದವು, ಇದೆ ಗಳೆ ಎಲ್ಲೈತಿ, ಆಮೇಲೆ ದಂದಕ್ಕೆ ಎಲ್ಲೈತಿ. ನಮ್ಮ ಹಿರಿಯನು ಮಾರಾಕತ್ತಿದ್ನಣ್ಣ, ಆಕಳ ಎತ್ತು ಎಲ್ಲ ಮಾರಾಕತ್ಬಿಟ್ಟಿದ್ದ. ಬ್ಯಾಡ ಅಂತೇಳಿ ನಾನ ತಡಸ್ಕೊಂಡೆ ನೋಡ. ಎಲ್ಲಿ ಮಂದಿ ಮನೆಗೆ ಹಾಲ್ಗೆ ಮೊಸರಿಗೆ ಬೆಂಡಿಗೆ ಹೋಗೋಣ ಅಂತೇಳಿ ನಮ್ಗಂತೂ ಹೊರಗಿಂದ ಕೊಂಡು ತಂದು ತಿನ್ನಂಗಾಗದ. ಅಲ್ಲ ಸುಮ್ಮಕ್ಕ, ಈಗ ಬಸು ಮನೆಯವರೆಲ್ಲ ಈಗ 5 ಮಂದಿ ನಿಮ್ಮ ಮನೆಗೆ ಬಂದು ಹಾಲು ತಗೊಂಡು ಹೋಗ್ಕಾರಲ್ಲ. ಹೌದಣ್ಣ. ಆಯಮ್ಮ ಅಳತಾಳ ನಮ್ಮ ಮುಂದೆ ಕುತ್ಕೊಂಡು, ಯಾಕೆ ನಮ್ಮ ಹಿರಿಯಾಗ ಆಕಳ ಮಾರ್ಬೇಡ ಎತ್ತಿನ ಮಾರ್ಬೇಡ ಅಂತ ಹೇಳಿದೆ, ಆದ್ರೂ ಮಾರಿ ಕುತ್ಕೊಂಡು ಈಗ ನಿಮ್ಮ ಮನೆಗೆ ಹಾಲಿಗೆ ಬರ್ಬೇಕೈತಿ. ನನ್ನ ಮಕ್ಕಳಿಗೆ ಆಕಳ ಹಾಲು ಇಲ್ಲಿ ನೋಡು, ಬರೇ ಪಾಕೆಟ್ ಹಾಲು ಕುಡಿದು ಕಫ ಅದು ಆಕತಿ ಅಂತ ಹೇಳಾಕತ್ತಿದ್ದ. ಅಲ್ಲ ಸುಮಕ್ಕ, ಈಗ ಮೊದಲನೇಂಗ ಏನಾಗೈತಿ ಹೊಲದೊಳಗ ಕಸಬಿಲ್ಲ. ಯಾಕಂದ್ರೆ ಈಗ ನಾವು ಜಾಸ್ತಿ ಆಸೆಗೆ ಬಿದ್ದೀವಿ. ಆಮೇಲೆ ಈಗ ಚಂದ್ರನ ಹೇಳ್ತಿದ್ದ, ಈಗ ಮೊದಲು ನಂಗೆ ಕೆಲಸ ಮಾಡೋರಿಲ್ಲ, ಅವೆಲ್ಲ ಈ ತೊಳೆಯೋದು ಬೆಳೆಯೋದು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಇನ್ನೊಂದು, ಈಗ ಕಟ್ಟಿ ಮೇಲೆ ಕುಂತು ಪಂಟ್ ಬಿಡಕ್ಕೆ ಇಷ್ಟಪಡ್ತಾರ. ಆದ್ರೆ ಇಂಥವೆಲ್ಲ ಕೆಲಸ ಮಾಡೋಕ್ಕೂ ಅಲ್ಲ ಅಂತಾರ. ಈಗ ಓದ್ಕೊಂಡಾರ ಬಾಳ ಆಗ್ಬಿಟ್ರಲ್ಲಣ್ಣ, ನಾವು ಓದೇವಿ ಯಾಕೆ ಕೆಲಸ ಮಾಡೋಣ ಅಂತಾರ. ಈಗ ನೋಡ್ ನೀವು ಓದ್ಕೊಂಡಿರಲ್ಲ, ಈಗ ನೀವು ಆಕಳ ಹಾಲ್ ಬೇಕಂತೇಳಿ ಇಲ್ಲಿ ಹುಡುಕೊಂತ ಬಂದ್ರಿ ಈಗ ನಮ್ಮ ಮನೇನ, ಇಲ್ಲಾಂದ್ರೆ ನೀವೆಲ್ಲಿ ಬರ್ತಿದ್ರಿ ನಮ್ಮ ಮನೆಗೆ? ಹೌದು ಸುಮಕ್ಕ, ಈಗ ಕರೆನ ನಿಮ್ ಹೊಲಕ್ ಹೋಗಿದ್ ಮೊನ್ನೆ, ಏನು ಚಂದ ಐತಿ ಅಂದ್ರೆ ಎತ್ತು ಆಕಳ ನೀವು ಗಳೆ ಹೊಡೆದು ಇದು ಮಾಡ್ತಾರಲ್ಲ. ಚಂದ್ರು ಹೇಳ್ತಿದ್ದ ಅಂದ್ರೆ ಕಸ ತೆಗಿಬೇಕಾದ್ರು ಎಡೆಕುಂಟಿ ಹೊಡಿಬೇಕಾದ್ರು ಗಳೆನ ಬಳಸ್ತಾನಂತ. ಹೌದು. ಮಣ್ಣುಗಳು ಒಂಥರ ಸೂಕ್ಷ್ಮಾಣು ಜೀವಿಗಳು ಕಾಣ್ತಾವು, ಆಮೇಲೆ ಎರೆಹುಳುಗಳು ಅದಾವು. ನಾವು ಸಗಣಿ ಗೊಬ್ಬರ ಹಾಕ್ತೀವಲ್ಲಣ್ಣ, ತಿಪ್ಪಿ ಮಾಡ್ಕೊಂಡಿವಿ, ತಿಪ್ಪಿದು ವರ್ಷಕ್ಕೊಮ್ಮೆ ಹೋಗಿ ಗೊಬ್ಬರ ಹಾಕ್ತೀವಿ. ಆ ಗೊಬ್ಬರದಿಂದ ಎರೆಹುಳುಗಳು ಹೆಚ್ಚಿಗೆ ಹಾಕವು, ಮಣ್ಣು ಚಾ ಪುಡಿ ಹಂಗ ಸೂಸ್ತೈತಿ ನೋಡ್ ನಮ್ಮನ್ನು ನೋಡಿ ಬಂದ್ರಿ ಇಲ್ಲಿಗ ನೀವು. ಅದಕ್ಕೆ ಯಾಕೆ ಇಷ್ಟು ವಿಶೇಷ ಐತಿ ನಮ್ ಚಂದ್ರನ ಹೊಲ ಅಂತ ಅನ್ಕೊಂಡಿದ್ದೆ. ಸುಮಕ್ಕ ಬರೋಬ್ರಿ ಹೇಳಿದ್ನ, ನಾವು ನಮ್ಮನೆಯವ್ರ ಹಗಲಿ ರಾತ್ರಿ ಅಂದ ಭೂಮಿ ತಾಯಿ ಸೇವೆ ಮಾಡತ್ತೇವೆ ನೋಡ್ರಿ. ಅಲ್ಲ ಮಹಿಳಾ ಸಬಲೀಕರಣ ಅಂತಾರೆ ಇದಕ್ಕ ನೋಡ. ನಮ್ಮ ಚಂದ್ರಗ ನೀ ಅಗದಿ ಜತೆಯಾಗ್ಬಿಟ್ಟಿಯಲ್ಲ, ತಕ್ಕ ಹೆಣ್ಮಗಳಾಗಿ ಮನಿ ಬೆಳಗಿಸ್ಲಿಕ್ಕೆ ನೋಡಮ್ಮ. ಅವರು ಮುಂಜಾನೆ ಎದ್ದು ಹೋಗ್ತಾರಣ್ಣ, ನಾನ ಆಮೇಲೆ ಬುತ್ತಿ ಕಟ್ಕೊಂಡು ಹೋಗಿ ಹೊಲದಾಗ ಸಂಜೆ ಮಟ್ಟ ಇದ್ದು ಕೆಲಸ ಮಾಡಿ ಬರ್ತೇವೆ ನೋಡ. ಅಲ್ಲ ಅದ್ರ ಸುಖನ ಬೇರೆ, ಅಲ್ಲಿ ಆ ಹೊಲದಾಗಿನ ಗಾಳಿ ಏನ್ ಕೊಟ್ರ ಸಿಕ್ಕಿತ್ತೆ ಸಿಗಂಗ, ಅದು ಪ್ರಾಣವಾಯು ಇರ್ತಿತ್ತಲ್ಲ. ಆಮೇಲೆ ಗಿಡದ ಕೆಳಗೆ ಕುಂತರ ಸ್ವಲ್ಪ ಅಡ್ಡಾರ ಸಾಕು, ಒಂದ್ ತಾಸ್ಗಟ್ಟ ಮುಕ್ಕೊಂಡ್ಬಿಡ್ತೀನಿ ಅಂತ ಚಂದ್ರು ಹೇಳ್ತಿದ್ದ. ಅಷ್ಟು ಗೊತ್ತಿಲ್ಲದ ನಿದ್ದೆ ಹತ್ಬಿಡುತ್ತಂತ. ಮನ್ಯಾಗ ಒಂದ್ ರೊಟ್ಟಿ ತಿನ್ನರು, ಅಲ್ಲಿ ಹೋದ್ರೆ ಎರಡು ಮೂರು ರೊಟ್ಟಿ ತಿಂತೇವೆ ನೋಡೋಣ. ಅಲ್ಲ ಒಂದ್ಸರ ನನಗೆ ಗೊತ್ತಿತ್ತಲ್ಲ ನಿಮ್ ಹೊಲದಾಗ ಶೇಂಗಾ ಸುಟ್ಟಿದ್ವಿ, ಏನೋ ರುಚಿ ಇದ್ವು ಅಂದ್ರ ಮನ್ಯಾಗ ಹುರಿದಿದ್ದ ಬೇರೆ ಆಕತಿ. ಅಲ್ಲಿ ಎಲ್ಲಾ ಕಟಗಿ ಕುಳ್ಳು ಆರಿಸಿ ಅದನ್ನ ಸುರ್ಬಿಟ್ಲೆ ತಿಂತೀವಿ ನಾವು. ಅಲ್ಲ ಇನ್ನು ನೀವು ಈಗ ಮಿಶ್ರಿತ ಬೆಳೆ ಮಾಡ್ತೀರಿ ನೀವು, ಇದ್ರೊಳಗ ಎಳ್ಳು ಹಾಕ್ತಿರಿ, ಆಮೇಲೆ ತೊಗರಿ ಒಳಗ ಮತ್ತೆ ಜೋಳ ಹಾಕ್ತಿವಿ, ಜೋಳ ಹಾಕ್ತಿವಿ, ಎಲ್ಲ ಹಾಕ್ತಿರಲ್ಲ, ಕೀಟಗಳು ಬರ್ತಾವಲ್ಲ ಒಂದಕ್ಕೊಂದು ಪೂರಕ ನೋಡುವ. ನಿಮ್ ಹೊಲದಾಗ ಕಸಾನು ಬಹಳ ಬೀಳುದಿಲ್ಲ, ಬೇಕಾಗಿದ್ವೆಲ್ಲ ನಾವು ಬೆಳ್ಕೊಂಡ್ಬಿಡ್ತೇವೆ. ಬದುಗಿಂಟ ಹಣ್ಣಿನ ಗಿಡ ಬೇರೆ ಹಾಕಿರಲ್ಲ, ನೀರು ನೋಡಿದ್ರೆ ಯಥೇಚ್ಛವಾಗಿರ್ತೈತಿ. ಬೋರ್ ನೀರು ಉಪಯೋಗ ಮಾಡಿದ್ರು ಕೂಡ ನಿಮ್ ಕೃಷಿ ಹೊಂಡ ಐತಲ್ಲ, ಹೌದು ಅದು ಬಹಳ ಉಪಯೋಗ ಆಕತ್ ಕಾಣತ್ತ. ಅದು ಬಹಳ ಉಪಯೋಗ, ಬೋರಿನ್ಕಿಂತ ಈ ಬೇಸಿಗೆಗ್ ಬೋರಿನ ನೀರು ಬಹಳ ಒಳಗ್ ಹೋಗ್ಬಿಟ್ಟಿರ್ತಾವ. ಹೌದು, ಹಿಂಗ ಕೆರಿ ಹೊಂಡ ಮಾಡ್ಕೊಂಡೇವಲ್ಲ ನಾವು, ಅದನ್ನ ನೀರು ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನ ಬೇಕಂದಾಗ ಉಪಯೋಗ ಮಾಡ್ಕೋತೇವೆ ನೋಡ್. ಈಗೆಲ್ಲ ಬಹಳ ರೈತರು ನಮ್ಮನೆ ಹಿಡ್ಕೊಂಡು ಹೊಲದಾಗ ಏನದವಲ್ಲ ಬರೇ ಟ್ರಾಕ್ಟರ್ ಹೊಡಿಸ್ತೀವಿ, ಆ ಗಳೆ ಸಿಗುದಿಲ್ಲ ಅಂತ ತಿಳ್ಕೊಂಡು ನಾವು ಆಳ ಸಹಿತ ಇಲ್ಲ, ಬರೀ ಎಲ್ಲ ಮಷಿನ್ ಈಗೆಲ್ಲ ಮಷಿನ್. ಹಿಂಗಾಗಿ ಏನಾಗಿದೆ ನಮ್ಗೆ ಖುಷಿನೇ ಇಲ್ಲ. ನೀವು ನೋಡಿದ್ರೆ ಎಷ್ಟು ಖುಷಿ ಆಗತ್ತಂದ್ರೆ, ನಮ್ಮ ರೈತರು ಏನ್ ಮಾಡ್ಬೇಕಂದ್ರೆ ಈ ಸಾವಯವ ಅಂಶವನ್ನು ಇಟ್ಕೋಬೇಕು. ಬರೀ ಗೊಬ್ಬರ ಹಾಕ್ತಿವಿ ರಾಸಾಯನಿಕ ಹಾಕ್ತಿವಿ ಅಂದ್ರೆ ಅಲ್ಲ, ಊಟ ಇಲ್ದನ ಗುಳಿಗೆ ಕೊಟ್ರೆ ಹಂಗ? ಹೌದು, ಭೂತಾಯಿಗೆ ಊಟ ಕೊಡ್ಬೇಕು ಮೊದಲು, ಆಮೇಲೆ ಔಷಧ ಕೊಟ್ರೆ ಅಡ್ಡಿ ಇಲ್ಲ. ಹೌದಾ? ಅಲ್ಲ ಸುಮಕ್ಕ, ನಿನ್ನ ಮತ್ತೆ ಚಂದ್ರ ನೋಡಿದ್ರೆ ಹೊಟ್ಟೆ ತುಂಬ ನೋಡವ ನೋಡಿದ್ರೆ ಅಂದ್ರೆ ಅಷ್ಟು ಖುಷಿ ಆಕತಿ. ನೀವು ಭೂಮಿ ತಾಯಿನ ಅಷ್ಟು ಚಂದ್ರ ನೋಡ್ಕೋತೀರಿ, ಆಕಳ ಸಹಿತ ಎಷ್ಟು ಪ್ರೀತಿಯಿಂದ ಮಾತಾಡ್ತವಾ? ಹೌದಣ್ಣ, ಯಾಕಂದ್ರ ಅವ್ಗುಲಕ್ಕ ಕೂಡ ದಿನಾನು ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿವಿ. ಮನ್ ಹೇಳಾಕತ್ತಿದ್ದ ಸುಮಾಗ ಜ್ವರ ಬಂದ್ರ ಆಕಳ ಕಣ್ಣ ನೀರ್ ಬರ್ತಂತ ಹೆಂಗ್ ಗೊತ್ತಾಕತ್ತ? ಅದಕ್ಕೆ ಅದಕ್ಕ ಮೂಕ ಪ್ರಾಣಿಗಳಿಗೆ ಸಾಕಿರ್ತೇವಲ್ಲಣ್ಣ, ಅದನ್ನ ಗೊತ್ತಾಗ್ತಾವ. ಸುಮಕ್ಕ ಆತಿನ ಮತ್ತೆ ಮನೆ ಕೈ ಮತ್ತೆ ಕಾಯಕತ್ತಳ ಹಾಲು ಕೊಡೋ ತಗೊಂಡ್ ಹಾಲು ಕರೆದಿಟ್ಟಿದ್ದೆ ತಗೊಂಡ್ ಹೋಗ್ಬಿಡ್ರಿ, ಮತ್ ಬೇಕಂದ್ರ ಬರ್ರಿ ಕೊಟ್ಟು ಕಳಿಸ್ತೇನೆ ಮನೆಗೆ. ಚಲೋ ಆತ. ಗಿಣ್ಣದ ಹಾಲು ಅಂದ್ರ ನಾನು ಹೇಳಿ ಬಾಳ ಕುಡಿದ ಇದುವರೆಗೆ ಕೃಷಿ ಮಾಹಿತಿ ಕೇಳಿದರೆ ಭಾಗವಹಿಸಿದವರು ಶರಣಬಸವ ಚೋಳಿನ್ ಹಾಗೂ ಸುಮಾ ಸುರೇಶ್. ಈಗ ಯಕ್ಷಗಾನ ಜಾಂಬವತಿ ಕಲ್ಯಾಣ ಪ್ರಸ್ತುತಪಡಿಸುತ್ತಾರೆ ದಂಟಕಲ್ನ ಸುಜಾತಾ ಎಸ್ ಹೆಗಡೆ ಮತ್ತು ಸಂಗಡಿಗರು. ಜಾಲವ ಮಾಡದೆ ಪಾಲಿಸು ನಮ್ಮನೋ, ಜಾಲವ ಮಾಡದೆ ಪಾಲಿಸು ನಮ್ಮನೋ, ಇರಲನ ಕಗೋವಿಂದನೋ ಸಂತಸದಿ ಬರೆ ಕಂಡು ಬಲರಾಮನು, ಸಂತಸದಿ ಬರೆ ಕಂಡು ಬಲರಾಮನು, ಪರಿಚಿಸದ ಕಿಡಿಸು ಸುತ ಪರಿಕಿಸದ ಕಿಡಿಸು ಸುತ ಕುಳ್ಳಿರಲು ಸರಸಿ ಜಾಂಬಕ ನಮಿಸುತ, ಕುಳ್ಳಿರಲು ಸರಸಿ ಜಾಂಬಕ ನಮಿಸುತ, ಉತ್ಸಾಹದಲ್ಲಿ ಇಂದೂ ಕೂಡ ಅಣ್ಣ ಬಲರಾಮ ದೇವರ ಆಸ್ಥಾನವನ್ನ ಪ್ರವೇಶಿಸುವುದಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ. ಸಿಂಹಾಸನದ ಮೇಲೆ ಕುಳಿತಂತಹ ಅಣ್ಣನನ್ನ ನೋಡುವುದೇ ಕಣ್ಣಿಗೆ ಹಬ್ಬ. ಒಂದು ದಿನ ಅಣ್ಣನ ಮುಖವನ್ನ ನಾನು ನೋಡಲಿಲ್ಲ ಅಂತಾದರೆ ಏನೋ ಕಳೆದುಕೊಂಡಂತಹ ಭಾವ ನನ್ನನ್ನು ಆವರಿಸಿ ಬಿಡುತ್ತದೆ. ಇಂದು ಬಹಳ ಸಂತೋಷದಿಂದ ಅತ್ಯುತ್ಸಾಹದಿಂದ ಸಭಾಪ್ರವೇಶವನ್ನು ಮಾಡಿದ್ದೇನೆ. ಅರೆ, ಇದೇನಿದು? ಇದ್ದಕ್ಕಿದ್ದ ಹಾಗೆ ಸಭೆ ನಿಶಬ್ದವಾಗಿ ಹೋಯಿತಲ್ಲ. ಚಪ್ಪಾಳೆಯನ್ನಿತ್ತು ಸ್ವಾಗತಿಸುತ್ತಾ ಇದ್ದಂತಹ ಸಭಿಕರು ಇಂದು ಮೌನವೇ ಮಡುಗಟ್ಟಿದ ರೀತಿಯಲ್ಲಿ ಕುಳಿತಿದ್ದಾರಲ್ಲ, ಏಕೆ? ಏನಾಗಿದೆ? ಅಣ್ಣನನ್ನೇ ಒಮ್ಮೆ ಮಾತನಾಡಿಸ್ತೇನಂತೆ. ಅಣ್ಣ, ಇದೇನಿದು? ಅಣ್ಣ ಮುಖ ತಿರುಗಿಸಿಕೊಂಡು ಬಿಟ್ಟನಲ್ಲ. ಹಾಗಾದರೆ ಏನೋ ಸಮಸ್ಯೆ ಬಂದಿದೆ ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗುತ್ತಾ ಇದೆ. ಅಣ್ಣನ ತಿರುಗಿದ ಮುಖದತ್ತಲೇ ಹೋಗಿ ಮಾತನಾಡಿಸ್ತೇನಂತೆ, ನೋಡೋಣ. ಅಣ್ಣ, ಇದೋ ನಿನ್ನ ತಮ್ಮ ಕೃಷ್ಣ ಬಂದು ನಿಂತಿದ್ದೇನೆ. ನಮಸ್ಕರಿಸ್ತಾ ಇದ್ದೇನೆ ಅಣ್ಣಯ್ಯ. ಯಾಕಣ್ಣ ಇಷ್ಟು ಬಿಗುವಾದಂತಹ ವಾತಾವರಣವನ್ನು ನೋಡಿದರೆ ಏನೋ ಸಮಸ್ಯೆ ಸಮಸ್ಯೆಯ ಸುಳಿಯಲ್ಲಿ ಇರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿನ್ನ ಚರಣ ಸೇವಕನಾಗಿ ನಾನಿರುವಾಗ ಚಿಂತೆ ಯಾಕಣ್ಣ? ಏನಾಯಿತು ಎನ್ನುವುದನ್ನು ಹೇಳಬೇಕು. ಸಮಸ್ಯೆಯ ಮೂಲವನ್ನೇ ನಾನು ಭೇದಿಸಿ ಬರ್ತೇನೆ ಅಣ್ಣಯ್ಯ. ಸಾಕು ಸಾಕು, ನಿಲ್ಲಿಸು ನಿನ್ನ ಮಾತುಗಳನ್ನು. ಬರದಿರು ಎಲ್ಲಿದೆಯಲೇ ಕೃಷ್ಣನೇ, ಬರದಿರು ಎಲ್ಲಿದೆಯಲೇ ಕೃಷ್ಣನೇ, ಪರೀಕ್ಷಿಸ ಮೋರಯನು ಪರೀಕ್ಷಿಸ ಮೋರಯನು, ತುರುಳತ್ವವ ಕೈ ಒಂಡಲ ಮಾನವ ತೊರೆದೆಯೋ ನಿಶ್ಚಯವೋ. ಏಯ್ ಕೃಷ್ಣ, ನೀನು ದೂರದಲ್ಲಿಯೇ ಇರು, ದೂರದಲ್ಲಿಯೇ ಇರು, ನನ್ನ ಹತ್ತಿರಕ್ಕೂ ಬರಬೇಡ. ನಿನ್ನ ಮೈಗಾರಿತಾಗಿದರೆ ಸಾಕು, ನಾನು ಕೆಟ್ಟು ಹೋದೇನು. ನಿನ್ನ ಮುಖ ನೋಡುವುದಕ್ಕೂ ನನಗೆ ಹೇಸಿಗೆ ಆಗ್ತಾ ಉಂಟು. ದುಷ್ಟರಲ್ಲಿ ಪರಮ ದುಷ್ಟ ನೀನು. ನಿನ್ನ ನಯವಾದ ಮಾತುಗಳಿಂದ ಎಲ್ಲರನ್ನೂ ಮರಳು ಮಾಡಿ ಇಷ್ಟು ದಿನ ಕಣ್ಣು ಕುರುಡಾಗಿ ಆಗಿಸಿದ್ದೆ, ಈಗ ಎಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತಾ ಉಂಟು. ನೀನು ಮಾನಗೆಟ್ಟವ, ನಿನ್ನ ಹತ್ತಿರ ಇದ್ದವರೆಲ್ಲರೂ ಮಾನಗೆಟ್ಟವರು. ನಮ್ಮ ಮನೆತನಕ್ಕೆ ಕಳಂಕ ನೀನು. ನಿನ್ನಂಥವನು ಈ ವಂಶದಲ್ಲಿ ಹುಟ್ಟದಿದ್ದರೆ ಒಳ್ಳೆಯದಾಗ್ತಾ ಇತ್ತು. ನಿನ್ನ ಕಾರಣದಿಂದ ಈ ಲೋಕದಲ್ಲಿ ಮುಖವೆತ್ತಿ ತಿರುಗಾಡುವಂತಿಲ್ಲ. ನಾವು ಗಳಿಸಿದ ಸತ್ಕೀರ್ತಿಗಳನ್ನೆಲ್ಲ ಒಂದೇ ಕ್ಷಣದಲ್ಲಿ ಕಳೆದ ಪಾಪಿ ನೀನು. ನನ್ನ ಪ್ರಾರಬ್ಧ, ನಿನ್ನನ್ನು ಬಲರಾಮನ ತಮ್ಮ ಎಂದೇ ಕರೆಯುತ್ತಾರೆ. ಬಲರಾಮನ ತಮ್ಮನ ಕಾರಣದಿಂದ ನಮ್ಮ ಮನೆತನ ಗೌರವ ಹಾಳಾಗಿ ಹೋಯಿತು ಎಂದು ದೂರ್ತಾರೆ. ನಿನ್ನ ಕಾರಣದಿಂದ ನನ್ನ ಗೌರವ ಮಾನ ಮರ್ಯಾದೆಗಳೆಲ್ಲ ಹಾಳಾಗಿ ಹೋಯಿತು. ಇನ್ನು ನಾನು ಬದುಕಿದ್ದರೂ ಸತ್ತಂತೆ. ನೀನೇ ಸುಖವಾಗಿರು, ನಾನು ಎಲ್ಲಾದರೂ ಹಾಳಾಗಿ ಹೋಗ್ತೇನೆ. ಅಣ್ಣ, ನೀನು ಒಂದೇ ಸಮನೆ ನನ್ನನ್ನು ಬೈಯುವುದು ಮಾತ್ರ ನನಗೆ ಗೊತ್ತಾಗುತ್ತದೆಯೇ ಹೊರತು ನನ್ನ ಮೇಲಿನ ಆರೋಪ ಯಾವುದು ಎನ್ನುವುದು ನನಗೆ ಸ್ಪಷ್ಟವಾಗುತ್ತಾ ಇಲ್ಲ. ನನಗೆ ತಿಳಿದ ಹಾಗೆ ಯಾವ ಅಪರಾಧವೂ ಕೂಡ ನನ್ನಿಂದ ಘಟಿಸಲಿಲ್ಲ ಅಣ್ಣಯ್ಯ. ನೀನು ಅದನ್ನು ವಿವರಿಸಿ ಹೇಳಿದರೆ ತಾನೇ ನನಗೆ ಅರ್ಥವಾಗುವುದು. ಅಣ್ಣ, ಯಾವ ಅಪರಾಧ ನನ್ನಿಂದ ಘಟಿಸಿದೆ ಅದನ್ನು ನೀನು ಸ್ಪಷ್ಟಪಡಿಸಬೇಕು. ಏನೂ ಗೊತ್ತಿಲ್ವೋ ನಿನಗೆ? ಏನೂ ಗೊತ್ತಿಲ್ವೋ? ಸತ್ರಾಜಿತನ ತಮ್ಮನಾದ ಪ್ರಸೇನನು ಬೇಟೆಗೆ ಹೋದ ಸಮಯವನ್ನ ಸಾಧಿಸಿ ಅವನನ್ನ ಕೊಂದದ್ದು ಯಾಕೋ? ಸ್ಯಮಂತಕ ರತ್ನವನ್ನ ತಂದದ್ದು ಯಾಕೋ? ಓಹೋ, ಈ ವಿಷಯವೋ? ಹೇಳ್ತೇನೆ ಕೇಳಣ್ಣ. ಅರಿಯೇ ಪ್ರಸೇನ ಪೋದುದನು, ಪ್ರಸೇನ ಪೋದುದನು, ಕಪವಾದ ಅನ್ನೋಳು ನೀನು ದೋಷವಿರದು ಕೋಪವಿದೆ ತಕ್ರಜ ಸರಿಯ ನೀನಿ ಪರಿಯಗೈದು ದೋಷವಿರದು ಕೋಪವಿದೆ ತಕ್ರಜ ಸರಿಯ ನೀನಿ ಪರಿಯಗೈದು ಪರಿಯೇ ಪ್ರಸೇನ ಪೋದುದನು ಅಪಹರಿಸಲಿಲ್ಲವನ ರತ್ನವನು ಪರಿಯೇ ಪ್ರಸೇನ ಪೋದುದನು ಅಣ್ಣ ಪ್ರಸೇನ ಬೇಟೆಗೆ ಕಾಡಿಗೆ ಹೋಗಿದ್ದಾನೆ ಎನ್ನುವಂತಹ ವಿಷಯವೇ ನನಗೆ ಗೊತ್ತಿಲ್ಲ. ನಿನ್ನ ಬಾಯಿಂದಲೇ ಮೊದಲಾಗಿ ಅದನ್ನ ನಾನು ಕೇಳ್ತಾ ಇದ್ದೇನೆ. ಹೋಗಿದ್ದೇ ಗೊತ್ತಿಲ್ಲ ಅಂದ ಮೇಲೆ ರತ್ನವನ್ನಾದರೂ ನಾನು ಹೇಗೆ ಅಪಹರಿಸಲಿ ಹೇಳು? ಆದರೆ ಅರಸನಾದವನು ಹೇಳಿಕೆಯ ತೀರ್ಮಾನವನ್ನು ನೀನು ತೆಗೆದುಕೊಂಡಿದ್ದು ಇದೆಯಲ್ಲ, ಇದು ಸರಿಯಲ್ಲ. ಪ್ರತ್ಯಕ್ಷ ಕಂಡರು ಪ್ರಾಮಾಣಿಸಿ ನೋಡು ಅನ್ನುವ ನ್ಯಾಯ ಇದು ಅರಸರಿಗೇ ಹೇಳಿದ ಮಾತು. ನಾನು ಅಪರಾಧವನ್ನೇ ಮಾಡಲಿಲ್ಲ, ಆದರೆ ನೀನು ಅಪರಾಧಿ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಅಣ್ಣ, ಯಾರೋ ಈ ಮಾತನ್ನು ಹೇಳಿದರೆ ಅದು ಅಷ್ಟು ಅನಿಸ್ತಾ ಇರಲಿಲ್ಲ, ಆದರೆ ಸತ್ಯಾಸತ್ಯತೆಯನ್ನು ತಾಳ್ಮೆಯಿಂದ ಪರಿಶೀಲಿಸತಕ್ಕಂತಹ ವಿವೇಕವುಳ್ಳಂತಹ ನನ್ನಣ್ಣ ಹೀಗೆ ಹೇಳಬಹುದೇ? ಮನೆಯವರ ಮೇಲೆ ಬಂದಂತಹ ಅಪರಾಧವನ್ನು ನೀನು ಗಂಭೀರವಾಗಿ ಪರಿಗಣಿಸಿದ್ದು ಸರಿಯಾಗಿಯೇ ಇದೆ, ಆದರೆ ಅಣ್ಣ ನನ್ನನ್ನೊಂದು ಮಾತು ಕೇಳದೆ ನೀನು ತೀರ್ಮಾನಕ್ಕೆ ಬಂದಿಯಲ್ಲ. ಅಣ್ಣ, ರತ್ನ ಬೇಕಿತ್ತೋ ನಮಗೆ? ಎಷ್ಟೆಷ್ಟೋ ರತ್ನಗಳನ್ನೆಲ್ಲ ನಾವು ತಂದಿದ್ದೇವೆ. ಒಂದು ಹೂವನ್ನು ಮನೆಗೆ ತೆಗೆದುಕೊಂಡು ಹೋದರೆ ನಮ್ಮ ಮನೆಯಲ್ಲಿ ಸಮಸ್ಯೆ ಉದ್ಭವ ಆಗ್ತದೆ, ಇನ್ನು ಮಣಿಯ ಚಿಂತೆ ನನಗೆ ಯಾಕಣ್ಣ? ಅಣ್ಣ, ನಿಜಕ್ಕೂ ನಾನು ಪ್ರಸೇನನನ್ನು ಕೊಂದಿಲ್ಲಣ್ಣ. ಕೃಷ್ಣ, ನೀನು ಬೃಂದಾವನಕ್ಕೆ ಸಮಂತಕ ರತ್ನವನ್ನು ನೋಡಲು ಹೋಗಿದ್ದು ಹೌದಾ ಅಲ್ವೋ? ನಿಜ. ನೋಡಿಕೊಂಡು ನೀನು ಸುಮ್ಮನೆ ಬರಲಿಲ್ಲ. ಸತ್ರಾಜಿತನಲ್ಲಿ ಮಣಿಯನ್ನು ಕೇಳಿದೆ, ಅವನು ಕೊಡಲು ನಿರಾಕರಿಸಿದ. ಇದು ನಿಜವಾದ ಸಂಗತಿಯಾದ್ರೆ ನೀನು ಪ್ರಸೇನನ್ನ ಕೊಂದದ್ದು ನಿಜವೇ. ಅಣ್ಣ, ಈ ರತ್ನದ ಮಹಿಮೆ ನಿನಗೆ ಗೊತ್ತು ಅಣ್ಣ. ಪರಮ ಪಾವನವಾದಂತಹ ರತ್ನ ಇದು. ದಿನವೊಂದಕ್ಕೆ ದ್ವಾದಶ ಬಾರ ಸುವರ್ಣವನ್ನ ಕೊಡುವಂತಹ ಮಣಿಯದು. ಅದನ್ನ ರಕ್ಷಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯ ಬೇಕು. ಸತ್ರಾಜಿತನಾದರೂ ದುರ್ಬಲವಾದಂತಹ ವ್ಯಕ್ತಿ. ಇಂತಹ ರತ್ನವನ್ನ ರಕ್ಷಿಸಲು ಅಗತ್ಯವಾದಂತಹ ಬಲವಾಗಲಿ ನೇಮನಿಷ್ಠವಾಗಲಿ ಇಲ್ಲದವನು. ಮೇಲಾಗಿ ಅವನಲ್ಲಿದ್ದ ಸಂಪತ್ತಿನಿಂದ ಇತರರಿಗೆ ಪ್ರಯೋಜನವಿಲ್ಲ. ಅದರ ಬದಲು ಯದು ಪರಿವಾರಕ್ಕೆಲ್ಲ ಸಾಮ್ರಾಟನಾದಂತಹ ಉಗ್ರಸೇನನಲ್ಲಿದ್ದರೆ ಅದರ ರಕ್ಷಣೆಯೂ ಆಗುತ್ತದೆ, ಯಾದವರಿಗೂ ಅದರಿಂದ ಪ್ರಯೋಜನ ಸಿಗುತ್ತದೆ. ಆ ಒಂದು ದೃಷ್ಟಿಯಿಂದ ಮಣಿಯನ್ನ ಉಗ್ರಸೇನನಿಗಾಗಿ ಕೊಡು ಅಂತ ನಾನು ಅವನಲ್ಲಿ ಕೇಳಿದ್ದು ನಿಜ. ಆದರೆ ಲೋಭಿಯಾದಂತಹ ಆತ ಕೊಡುವುದಕ್ಕೆ ನಿರಾಕರಿಸಿದ. ಒಮ್ಮೆ ಅವನು ಕೊಡಲಿಲ್ಲ ಅಂತಾದಾಗ ಮತ್ತೆ ತಿರುಗಿ ನಾನು ಕೇಳುವುದ ಪ್ರಯತ್ನವನ್ನು ಮಾಡಲಿಲ್ಲ. ಆ ವಿಷಯವನ್ನು ಅಲ್ಲಿಗೆ ಬಿಟ್ಟೆ. ತಿರುಗಿ ನಾನು ಆ ಕಡೆ ಮುಖ ಹಾಕಿ ಕೂಡ ಮಲಗಲಿಲ್ಲ. ಅಣ್ಣಯ್ಯ, ಕೃಷ್ಣ, ನಿನ್ನ ನಾಟಕ ನನಗೆ ಗೊತ್ತಿಲ್ವೋ? ಚಾರ ಚೋರ ನೀನು. ನೀನೆಂಥವನೆಂಬುದು ನನಗೆ ಗೊತ್ತೇ ಇದೆ. ಸಣ್ಣವನಿದ್ದಾಗ ಬೆಣ್ಣೆ ಕದ್ದೆ, ಬೆಳೆ ಬೆಳೆಯುತ್ತಾ ಬಂದಂತೆ ಹೆಣ್ಣುಗಳನ್ನ ಕದ್ದೆ, ಅಂದ ಮೇಲೆ ಮಣಿಯನ್ನ ಕದ್ದಿಲ್ಲವೆಂದು ಹೇಳಿದರೆ ಯಾರಾದರೂ ನಂಬುತ್ತಾರೇನೋ? ನೀ ಸುಳ್ಳು ಕಪಟ ವಂಚನೆಗಳು ನಿನ್ನ ಮನಸ್ಸಲ್ಲಿ ಮನೆ ಮಾಡಿಬಿಟ್ಟಿದೆ. ನಿನ್ನ ಗುಣ ಗೊತ್ತಿದ್ದೂ ಅದು ಅದನ್ನು ಮುಚ್ಚಿ ಹಾಕುತ್ತಾ ಬಂದವನು ನಾನು. ಬೇರೆಯವನ್ನು ವಂಚಿಸಿದಂತೆ ನನ್ನನ್ನ ವಂಚಿಸುತ್ತಿದ್ದೀಯ. ಮಣಿಯನ್ನು ನೀನಲ್ಲದೆ ಬೇರೆಯವರು ಒಯ್ಯಲು ಸಾಧ್ಯವೇ ಇಲ್ಲ. ಮಣಿ ಎಲ್ಲಿದೆ ಹೇಳು. ಅಣ್ಣ, ನಿನ್ನ ಮಾತನ್ನ ಈ ಬೈಗುಳವನ್ನ ನಾನು ಸಹಿಸಲಾರೆ. ಇನ್ಯಾರಾದರೂ ಹೇಳಿದ್ರೆ ನಾನು ಸಹಿಸಿ ಬಿಡ್ತಿದ್ದೆ. ನನಗೆ ಜಾರ ಚೋರ ಇಂಥದ್ದೆಲ್ಲ ಹೇಳಿಸಿಕೊಂಡು ರೂಢಿ ಉಂಟು. ಯಾಕೆಂದರೆ ಜನ ನನ್ನನ್ನು ಹೊಗಳುವ ಬರದಲ್ಲಿ ಇವ ಬಲು ಜಾರ ನಮ್ಮ, ನವನೀತ ಚೋರ ನಮ್ಮ ಅಂತ ಹೇಳ್ತಾರೆ. ಇವ ಹಾಗೆ ಹೇಳುವಾಗ ಇವ ನಮ್ಮವ ನಮ್ಮವ ಅಂತ ಒಪ್ಪಿಕೊಳ್ತಾರೆ. ಅಣ್ಣಯ್ಯ, ನಮ್ಮ ಜನ್ಮ ಆದದ್ದು ಯಾಕೆ? ನಮ್ಮ ಸಂಕಲ್ಪ ಯಾವುದು? ಈ ಜಗತ್ತಿಗೆ ಒಳಿತನ್ನ ಮಾಡುವಂತಹ ಮೇಲ್ಪಂಕ್ತಿಯಲ್ಲಿ ಇದ್ದವರು ನಾವು. ಯಾರೋ ಕಳ್ಳರು ಸುಳ್ಳರು ಹೇಳಬಹುದು, ಆದರೆ ಅಣ್ಣ ನೀನು ಹೇಳಿದೆಯಲ್ಲ. ಅಣ್ಣ, ಇನ್ನನ್ನು ನಿನ್ನ ಒಪ್ಪಿಸುವುದಕ್ಕೆ ನಿನ್ನನ್ನು ನಂಬಿಸುವುದಕ್ಕೆ ನನಗಿರುವುದು ಒಂದೇ ದಾರಿ ಅಣ್ಣ. ಇದೋ ಆಣೆ ಮಾಡಿ ಹೇಳ್ತಾ ಇದ್ದೇನೆ ನಾನು, ತಂದೆ ವಸುದೇವನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ತಾಯಿ ದೇವಕಿ ದೇವಿಯ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ ಅಣ್ಣಯ್ಯ, ಈ ಕೃತ್ಯವನ್ನು ನಾನು ಮಾಡಲಿಲ್ಲ. ತಮ್ಮ, ತಂದೆ ತಾಯಿಯರ ಮೇಲೆ ಆಣೆ ಇಟ್ಟು ಹೇಳಿದರೆ ನಾನು ನಂಬಬಹುದು, ಆದರೆ ಲೋಕವು ನಂಬಲಿಕ್ಕಿಲ್ಲ ತಮ್ಮ. ಅದಕ್ಕಾಗಿ ಇರಲಿರಲು ವಂಚನೆಯೋ ನಿನ್ನಲಿ ಇರಲಿರಲು ವಂಚನೆಯೋ ನಿನ್ನಲಿ ತೆರಳಿ ಬೇಗ ಪ್ರಸೇನ ನೀರವನು ತೆರಳಿ ಬೇಗ ಪ್ರಸೇನ ಸದ್ರಾಜಿತಾಖ್ಯನ ಹರುಷಗೊಳಿಸೇ ಆ ಕೃಷ್ಣ, ನಿನ್ನ ಮೇಲೆ ಇರುವಂತಹ ಆರೋಪವು ಹೋಗಬೇಕಾದರೆ ನಿರಪರಾಧಿತ್ವವನ್ನು ಸಿದ್ಧಪಡಿಸಿ ತೋರಬೇಕಾದದು ಅಗತ್ಯ. ಅದಕ್ಕೆ ಸತ್ಯ ಸಂಗತಿಯನ್ನು ತಿಳಿದು ಬರುವ ಕೆಲಸ ನಿನ್ನದು. ಬೇಟೆಗೆ ಹೋದ ಪ್ರಸೇನ ಏನಾದ, ಅವನ ಕೊರಳೊಳಗಿದ್ದ ಮಣಿಯು ಏನಾಯಿತು, ಯಾರ ಕೈ ಸೇರ್ತು ಇತ್ಯಾದಿ ವಿವರಗಳನ್ನು ತಿಳಿದು ಸ್ಯಮಂತಕ ರತ್ನವನ್ನು ಹುಡುಕಿ ತಂದು ಸತ್ರಾಜಿತನಿಗೆ ಒಪ್ಪಿಸಿದೆ ಅಂತಾದರೆ ನಿನ್ನ ಕರ್ತವ್ಯ ಮುಗಿದಿತ್ತು. ಅದಿಲ್ಲವಾದರೆ ಈ ಕಳಂಕವು ನಿನಗೆ ತಪ್ಪಿದ್ದಲ್ಲ, ತಕ್ಷಣದಲ್ಲಿ ಈ ಕೆಲಸಕ್ಕೆ ತೊಡಗು. ಅಣ್ಣ, ನಿನ್ನ ಆಜ್ಞೆಯೇ ನನಗೆ ಶಿರೋಧಾರ್ಯ. ಈ ಭೂಮಿಯ ಮೇಲೆ ಪ್ರಸೇನನು ಎಲ್ಲಿಯೇ ಇದ್ರೂ ಅವನನ್ನು ಹುಡುಕಿ ತರ್ತೇನೆ. ಒಂದು ವೇಳೆ ಅವನು ಜೀವಂತವಾಗಿ ಇಲ್ಲ ಅಂತಾದರೆ ಅದು ಹೇಗೆ ಎತ್ತ ಏನು ಎಲ್ಲ ಸತ್ಯಾಂಶಗಳನ್ನು ತಿಳಿದು ಬಂದು ಆ ಸತ್ಯವನ್ನು ನಿನಗೆ ಒಪ್ಪಿಸ್ತೇನೆ ಅಣ್ಣಯ್ಯ, ಆಶೀರ್ವದಿಸಬೇಕು. ಆಗಲಿ ಕೃಷ್ಣ, ಹೋಗಿ ಬಾ, ನಿನ್ನೊಂದಿಗೆ ಈ ಬಲರಾಮನಿದ್ದಾನೆ, ಯಾದವ ಸೈನ್ಯವೇ ಇದೆ. ಅಣ್ಣ, ಬಲರಾಮ ದೇವನ ಆಜ್ಞೆಯನ್ನು ಪಡೆದಿದ್ದಾಗಿದೆ, ಸತ್ಯದ ಅನ್ವೇಷಣೆಗೆ ನಾನು ಹೊರಟು ನಿಂತಿದ್ದೇನೆ. ಆದರೆ ನಾನೊಬ್ಬನೇ ಹೋಗುವುದು ಸರಿಯಲ್ಲ, ನಾನು ಶೋಧಿಸಿ ತಂದಂತಹ ಸತ್ಯ ಅದು ಸತ್ಯವೇ ಆಗಿದ್ದರೂ ಅದು ಸತ್ಯ ಅಂತ ಒಪ್ಪಿಕೊಳ್ಳುವವರು ಯಾರು? ಸತ್ಯವನ್ನು ಪ್ರಮಾಣೀಕರಿಸುವುದಕ್ಕೆ ಸಾಕ್ಷಿ ಬೇಕಾಗುತ್ತದೆ. ಹಾಗಾಗಿ ಒಬ್ಬನೇ ಹೋಗುವುದು ಸರಿಯಲ್ಲ, ನನ್ನ ಜೊತೆ ಉಳಿದ ಯಾದವ ಪ್ರಮುಖರನ್ನೂ ಕೂಡ ಬರಲಿಕ್ಕೆ ಹೇಳಿದ್ದೇನೆ. ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಇದೋ ಹೊರಟು ನಿಂತಿದ್ದೇನೆ. ಹಾಗೆಯೇ ದಾರಿಯಲ್ಲಿ ಸಾಗುತ್ತಾ ಇರುವಂತಹ ಸಂದರ್ಭದಲ್ಲಿ ಮಣಿಯ ಜಾಡನ್ನು ಹಿಡಿದು ಅಲ್ಲಿಯೇ ದೊರೆತಂತಹ ಎಲ್ಲ ಸುಳಿವುಗಳ ಆಧಾರದಿಂದ ಸಾಗಿ ಸಾಗಿ ಸಾಗಿ ಬಂದು ಇದೋ ಈ ಗುಹೆಯ ಬಾಗಿಲಲ್ಲಿ ಬಂದು ನಿಂತಿದ್ದೇನೆ. ನೋಡಿದರೆ ಕರಡಿಯ ಗುಹೆ ಎನ್ನುವುದು ಗೋಚರವಾಗ್ತಾ ಇದೆ. ಹಾಗೆಯೇ ಒಳ ಪ್ರವೇಶಿಸಿದ್ದೇನೆ. ಇಲ್ಲಿ ಸ್ಯಮಂತಕ ಮಣಿ ಇರುವುದು ನನಗೆ ಅರಿವಾಗ್ತಾ ಇದೆ. ಆ ಒಳಗಿನ ಕಲ್ಲಿನ ಪಡಕುಗಳಿಂದ ಬೆಳಕು ತೂರಿ ಬರ್ತಾ ಇದೆ. ಹಾಗಾದರೆ ಇಲ್ಲಿ ಮಣಿ ಇರಬೇಕು. ಒಮ್ಮೆ ಈ ಪಡಕುಗಳನ್ನು ಸರಿಸಿ ಒಮ್ಮೆ ನೋಡ್ತೇನಂತೆ. ಆಹಾ ಆಹಾ, ಇದೇನನ್ನು ನೋಡ್ತಾ ಇದ್ದೇನೆ ನಾನು? ಗಿರಿಜರ ಮೇವಾಣಿಯರ ಚೆಲ್ಲುವಿಕೆಗೆ ಮಿಗಿಲೆನಿಸಿ ಗಿರಿಜರ ಮೇವಾಣಿಯರ ಚೆಲ್ಲುವಿಕೆಗೆ ಮಿಗಿಲೆನಿಸಿ ಸರಸಿ ಜಾಂಬಕಿ ಮೇರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲ್ ಪಾಡಿ ತೂಗುತ್ತಲಾಗಳು ಶರತ್ಕಾಲದ ಹುಣ್ಣಿಮೆಯಲ್ಲಿ ಉದಯಿಸಿದಂತಹ ಚಂದಿರನ ಕಾಂತಿಯನ್ನೂ ಮೀರಿಸಿದಂತಹ ಮುಖಕಾಂತಿಯನ್ನ ಹೊತ್ತಂತಹ ತರುಣಿಯನ್ನ ಕಾಣ್ತಾ ಇದ್ದೇನಲ್ಲ, ಆಹಾ ಏನಿವಳ ಸೌಂದರ್ಯ! ಆ ಚಂದ್ರನ ಕಾಂತಿಯೇ ಮೊತ್ತವಾಗಿ ಒಡಮೂಡಿದ ಕನ್ನಿಕೆಯಂತೆ ಗೋಚರವಾಗ್ತಾ ಇದ್ದಾಳೆ. ಇವಳ ಚಲುವು ಅದ್ಭುತವಾದದ್ದು, ಅನನ್ಯವಾದದ್ದು. ಅಂಗಾಂಗಗಳಲ್ಲಿ ಒಡಮೂಡಿದಂತಹ ಆ ಸೌಂದರ್ಯ ಸಂಭ್ರಮವನ್ನು ನೋಡಿದರೆ ಮರ್ತ್ಯಲೋಕದಲ್ಲಿ ಇದಕ್ಕೆ ಸಾಟಿ ಎಲ್ಲಿದೆ? ಬ್ರಹ್ಮನ ಪತ್ನಿಯಾದಂತಹ ಸರಸ್ವತಿ, ವಿಷ್ಣು ಪತ್ನಿಯಾದಂತಹ ಲಕ್ಷ್ಮಿ, ಹರನ ಪತ್ನಿಯಾದಂತಹ ಗಿರಿಜೆಯನ್ನೂ ಮೀರಿಸಿದ ಸೌಂದರ್ಯ ರಾಶಿ ಇದು. ಆಹಾ, ಪಾರ್ವತಿಯ ಸುರಚಿರ ಸೌಂದರ್ಯ, ಲಕ್ಷ್ಮಿಯ ಸೌಭಾಗ್ಯ, ಸರಸ್ವತಿಯ ರಸತತ್ವಗಳು ಒಂದೇ ಕಡೆ ಮೇಳೈಸಿದಂತಿದೆಯಲ್ಲ. ಇವಳು ಮಗುವನ್ನ ತೊಟ್ಟಿಲಲ್ಲಿಟ್ಟು ಪಾಡುತ್ತಾ ಇದ್ದಾಳೆ. ಒಮ್ಮೆ ಈ ಕಲ್ಲಿನ ಮರೆಯಲ್ಲಿ ನಿಂತು ಇವಳ ಚರ್ಯೆಯನ್ನ ಗಮನಿಸ್ತೇನಂತೆ. ಸುಮ್ಮನೆ ಮಲಗಪ್ಪ, ನಿನ್ನ ತಂದೆಯಾದ ಜಾಂಬವಂತ ಎಂಥ ಪರಾಕ್ರಮಿ ಎಂಬುದನ್ನ ನೋಡು. ನಿನಗಾಗಿ ಸಿಂಹವನ್ನು ಕೊಂದು ಶಮಂತಕ ಮಣಿಯನ್ನ ತಂದಿದ್ದಾರೆ. ನೋಡಪ್ಪ, ಈ ಮಣಿಯ ಬೆಳಕಿನಿಂದ ಕತ್ತಲೆಯೆಲ್ಲವೂ ದೂರವಾಗಿದೆ. ತೊಟ್ಟಿಲಿಗೆ ಕಟ್ಟಿದ ಈ ಮಣಿಯ ಚಂದ ನೋಡು, ಇಲ್ಲಿ ಯಾವ ಗುಮ್ಮನೂ ಬರಲಾರ. ಈ ಮಣಿಯು ಸಾಮಾನ್ಯವಾದದ್ದಲ್ಲ, ಈ ಮಣಿಯಲ್ಲಿ ಅಪಾರವಾದ ಶಕ್ತಿ ಅಡಗಿದೆ. ಇದನ್ನು ಹಿಡಿದು ನೋಡು, ಮನಸ್ಸು ಅರಳುತ್ತದೆ, ಬೇಸರ ಹೋಗುತ್ತದೆ. ಮಗುವನ್ನು ತೂಗುತ್ತಾ ಪಾಡುತ್ತಾ ಈ ತರುಣಿ ತನ್ನನ್ನೇ ತಾನು ಮೈಮರೆತಿದ್ದಾಳೆ. ಆದರೆ ಕಾಲ ಜಾರುತ್ತಾ ಇದೆಯಲ್ಲ, ನನ್ನ ಕರ್ತವ್ಯ ಒಂದು ಇದೆಯಲ್ಲ, ಹಾಗಾಗಿ ನಾನು ಬಂದ ಸೂಚನೆಯನ್ನು ಕೊಡುವುದಕ್ಕಾಗಿ ಇದೋ ಪಾಂಚಜನ್ಯವನ್ನು ಮೊಳಗಿಸ್ತಾ ಇದ್ದೇನೆ. ಕೆರಳೆ ಆರ್ಭಟಿಸುತ್ತ ಜಾಂಬವ ಬಂದು ಬಲಕಿಸುತ್ತ. ಇದೇನಾಶ್ಚರ್ಯ, ಭಯಂಕರವಾದ ಶಂಖಧ್ವನಿಯೊಂದು ಕೇಳಿಸ್ತಾ ಉಂಟು, ಅದರೊಂದಿಗೆ ಬಾಲೆಯಾದಂತಹಳ ಕೂಗು. ಜಾಂಬವನ ಗುಹೆಯನ್ನ ಪ್ರವೇಶಿಸುವಂತ ಧೈರ್ಯವನ್ನ ಮಾಡಿದವರು ಯಾರು ನೋಡಿಯೇ ಬಿಡುತ್ತೇನೆ. ಬಲ ಯಾರು ಗುಹೆಯ ಎಲವೋ ಯಾರು ನೀನು? ಸುಭದ್ರವಾದ ಗುಹೆ ಇದು, ಇಲ್ಲಿ ಪ್ರವೇಶ ಮಾಡುವುದಕ್ಕೆ ಕಾಡಿನಲ್ಲಿರುವ ಯಾವ ಪ್ರಾಣಿಯೂ ಧೈರ್ಯ ಮಾಡುವುದಿಲ್ಲ. ಬಂದವರು ಮರಳಿ ಹೋಗುವುದೂ ಸಾಧ್ಯವಿಲ್ಲ. ಇಂಥ ಜಾಂಬವನ ಗುಹೆಯನ್ನ ನಿರ್ಭೀತಿಯಿಂದ ಪ್ರವೇಶಿಸಿದ ನೀನು ಈ ಕಾಡಿಗೆ ಅಪರಿಚಿತನೇ ಇರಬೇಕು. ಇದು ಯಾರ ಅಧೀನಕ್ಕೆ ಸೇರಿದ ಪ್ರದೇಶವೆಂದು ತಿಳಿಯದೇ ಬಂದಿರಬೇಕು. ನೀನು ಯಾರು? ನೀನು, ನಿನ್ನ ಹೆಸರೇನು, ಯಾಕಾಗಿ ಬಂದೆ ಹೇಳು. ಅಯ್ಯ, ನನ್ನ ಪರಿಚಯ ಬೇಕೋ ನಿನಗೆ? ಹಾ, ನಾನು ದೂರದ ದ್ವಾರಕೆಯಿಂದ ಬಂದವನು. ಹಾ ಹಾ, ನಮಗೆ ಬಹಳ ಹೆಸರುಂಟು. ಹಾ, ಆದರೆ ವರ್ತಮಾನದಲ್ಲಿ ನನ್ನ ಹೆಸರು ಕೃಷ್ಣ ಎನ್ನುವುದಾಗಿ. ಹಾ, ನನ್ನ ತಂದೆ ವಸುದೇವ. ಹ, ತಾಯಿ ದೇವಕಿ. ಹ, ನಿನ್ನ ಗುಹೆಯನ್ನ ಪ್ರವೇಶಿಸಿ ನಿಂತಿದ್ದೇನೆ. ಹ, ಯಾಕೆ ಬಂದೆ ಅಂತ ಹೇಳಬೇಕೋ? ಹ, ನೀನು ದ್ವಾರಕೆಯಿಂದ ಬಂದವನೋ ಇರಬಹುದು. ಈ ಪ್ರದೇಶಕ್ಕೆ ಹೊಸಬನು ಎಂಬುದು ಸ್ಪಷ್ಟವಾಯಿತು. ಹಾಗಾಗಿ ಹೇಳದೆ ಕೇಳದೆ ಗುಹೆಯನ್ನ ನುಗ್ಗಿದೆ. ಅನ್ಯರ ಅಧೀನದಲ್ಲಿರುವಂಥ ಪ್ರದೇಶಕ್ಕೆ ಅನುಮತಿ ಇಲ್ಲುವುದೇ ಪ್ರವೇಶಿಸುವುದು ಅತಿಕ್ರಮಣ. ಅದು ಅಪರಾಧ ಕೂಡ. ಅದರ ಜೊತೆಗೆ ಕಿವಿಯು ಕಿವಿಡಾಗುವಂತೆ ಗದ್ದಲವನ್ನು ಎಬ್ಬಿಸಿದ್ದೀಯಲ್ಲ. ನನ್ನ ಮಗಳು ನಿನ್ನ ಶಂಖಧ್ವನಿಗೆ ಬೆದರಿದ್ದಾಳೆ. ಹಾಗಾಗಿ ತೊಟ್ಟಿಲಲ್ಲಿರುವ ಮಗು ಕೂಡ ಬೆದರಿದೆ. ಅಯ್ಯ, ವಂಚನೆ ಬೇಡ. ನೀನು ಸತ್ಯವನ್ನು ಹೇಳಿದರೆ ಒಳ್ಳೆಯದು, ಇಲ್ಲವಾದರೆ ನಿನ್ನ ತಲೆಯನ್ನು ಕುಟ್ಟಿ ಕೆಡವುತ್ತೇನೆ ನಾನು. ಅಯ್ಯ, ನಾನು ಬಂದಿದ್ದು ಸ್ಯಮಂತಕ ಮಣಿಯನ್ನ ಹುಡುಕುವುದಕ್ಕೆ. ಹಾ, ನನ್ನ ಗೆಳೆಯನಾದಂತಹ ಪ್ರಸೇನ ಅದನ್ನು ಧರಿಸಿ ಬೇಟೆಗೆ ಬಂದವ, ತಿರುಗಿ ಬರಲಿಲ್ಲ. ಅನೇಕ ಸಾಕ್ಷಿಯ ಆಧಾರಗಳಿಂದ ಮಣಿ ನಿನ್ನಲ್ಲಿದೆ ಎನ್ನುವುದನ್ನು ಅರಿತು ಬಂದವ ನಾನು. ಅದನ್ನ ವಶಪಡಿಸಿಕೊಳ್ಳುವುದಕ್ಕಾಗಿ ನಾನು ಬಂದಿದ್ದೇನೆ. ಬೇರೆಯವರ ಸ್ವತ್ತನ್ನ ಅಪಹರಿಸುವುದು ಅಪರಾಧ. ಹಾಗಾಗಿ ಅಪರಾಧಿಯ ಮನೆಯನ್ನ ಪ್ರವೇಶಿಸುವುದಕ್ಕೆ ಅನುಮತಿಗೆ ಕಾಯಬೇಕಾಗಿಲ್ಲ. ಮಣಿಯನ್ನ ನಾನು ತೆಗೆದುಕೊಳ್ಳುತ್ತೇನೆ ಎನ್ನುವುದನ್ನು ಹೇಳುವುದಕ್ಕಾಗಿ, ಸೂಚಿಸುವುದಕ್ಕಾಗಿ ಶಂಖವನ್ನ ಮೊಳಗಿದ್ದು. ಬಾಲೆಯನ್ನ ಬೆದರಿಸುವಂತಹ ಉದ್ದೇಶ ನನ್ನದಲ್ಲ. ಮಣಿಯನ್ನ ಒಯ್ಯುವುದು ನನ್ನ ಗುರಿ, ಅದಕ್ಕಾಗಿ ಬಂದವ ನಾನು. ಅಯ್ಯ, ನಿನ್ನ ಗೆಳೆಯನ ವಿಷಯ ನನಗೆ ಗೊತ್ತಿಲ್ಲ. ನಾನು ಅವನನ್ನು ಕಂಡೂ ಇಲ್ಲ. ಶಮಂತಕ ಮಣಿಯನ್ನ ತಂದದ್ದು ನಿಜ, ಆದರೆ ಅದು ಕಳ್ಳತನದಿಂದ ಅಲ್ಲ. ನನ್ನ ಪರಾಕ್ರಮದಿಂದ ಮಣಿಯನ್ನ ತಂದಿದ್ದೇನೆ. ಮಣಿಯನ್ನ ಸಿಂಹವು ಒಯ್ಯುತ್ತಾ ಇರುವಂತಹ ಸಂದರ್ಭದಲ್ಲಿ ಸಿಂಹವನ್ನ ಕೊಂದು ಮಣಿಯನ್ನ ತಂದಿದ್ದೇನೆ. ನನ್ನ ಭುಜಫಲ ಪರಾಕ್ರಮದಿಂದ ಅರ್ಚಿಸಿದ ಸಂಪತ್ತು ಇದು. ಹಾಗಾಗಿ ಅನುಮತಿ ಇಲ್ಲದೆ ನುಗ್ಗಿದ ನಿನ್ನ ಅಪರಾಧವನ್ನು ನಾನು ಗಣಿಸುವುದಿಲ್ಲ. ಅಯ್ಯ, ಒಳ್ಳೆಯ ಮಾತಿನಿಂದ ನನಗೆ ನೀನು ಹೇಳ್ತೇನೆ. ವಿಹಿತದಿಂದಲೇ ಮಣಿಯನು ಕೊಡು ಎಂದು ಲಹಿತ ಬೇಡ ಛಲವನು ಹೋಗಿ ಎಂದದೆ ವೈಯನು ಕೋಪೆ ನೀ ಮೀರ ಸುತ ನಡಗೀಗನು. ಅಯ್ಯ ಬಲ್ಲೂಕ ಶ್ರೇಷ್ಠ, ಹಾ, ನೀನು ಮಣಿಯನ್ನ ಹೇಗೆ ಪಡೆದೆ ಎನ್ನುವುದು ನನಗೆ ಮುಖ್ಯ ಅಲ್ಲ. ಮತ್ತೆ ಮಣಿಯನ್ನ ನಿಜವಾದ ಯಜಮಾನನಿಗೆ ತಲುಪಿಸಬೇಕಾದದ್ದು ನ್ಯಾಯ. ಉಗ್ರವಾದಂತಹ ತಪಸ್ಸನ್ನ ಮಾಡಿ ಸತ್ರಾಜಿತ ಸೂರ್ಯದೇವನಿಂದ ಪಡೆದಂತಹ ವರ ಅದು. ಅದನ್ನ ಸತ್ರಾಜಿತನಿಗೆ ತಲುಪಿಸಬೇಕಾದಂತಹ ಆಜ್ಞೆಯನ್ನ ಹೊತ್ತು ಬಂದವ ನಾನು. ಅದಕ್ಕಾಗಿ ನಿನ್ನನ್ನು ನೋಡಿದರೆ ಒಳ್ಳೆಯವನ ಹಾಗೆ ಕಾಣ್ತಾ ಇದ್ದೀಯ. ಒಳ್ಳೆಯ ಮಾತಿನಿಂದ ನಿನಗೆ ಹೇಳ್ತಾ ಇದ್ದೇನೆ. ಏನು? ಮಣಿಯನ್ನ ಒಪ್ಪಿಸುವುದು ವಿಹಿತ. ಅದಿಲ್ಲವಾದ್ರೆ ನಾನು ಬೇರೆ ದಾರಿಯನ್ನ ನೋಡಬೇಕಾಗ್ತದೆ. ನಿನ್ನ ಯಮಪುರಿಗೆ ಅಟ್ಟಿಯಾದ ಮಣಿಯನ್ನ ಒಯ್ಯಬೇಕಾಗುತ್ತದೆ. ಯೋಚನೆ ಮಾಡು, ಮಣಿಯನ್ನ ಕೊಟ್ಟು. ಎಲ್ಲವೋ ಕೃಷ್ಣ, ಈ ಬೆದರಿಕೆಯ ಮಾತುಗಳನ್ನೆಲ್ಲವನ್ನ ಕಟ್ಟಿಡು. ಈ ಜಾಂಬವನೆಂದರೆ ಸಾಮಾನ್ಯ ಕರಡಿ ಎಂದು ತಿಳಿಯಬೇಡ. ನಾನು ತ್ರೇತಾಯುಗಕ್ಕೆ ಸೇರಿದವನು. ಹಾಗಾಗಿ ನೀನು ಏನನ್ನ ಕೊಟ್ಟರೆ ಸಾಕು, ನಿನ್ನ ಕತೆ ಮಲಗಿ ಹೋದಿತ್ತು. ಹಾಗಾಗಿ ನಿನಗೆ ಬದುಕುವ ಆಸೆ ಇದ್ದರೆ ತೊಲಗು ಇಲ್ಲಿಂದ. ಅಯ್ಯ, ನೀನು ಯಾವ ಯುಗದಲ್ಲಿ ಹುಟ್ಟಿದರೇನು? ಎಷ್ಟಾದರೂ ಪಶುವರ್ಗಕ್ಕೆ ಸೇರಿದವನು ನೀನು. ಅರಣ್ಯದಲ್ಲಿರುವ ಜೀವಜಂತು ನೀನು. ಕಾಡಿನಲ್ಲಿರುವಂತಹ ಮದ್ದಾನೆಯನ್ನು ಕೂಡ ಮಾನವ ಪಳಗಿಸ್ತಾನೆ. ಅವನ ಬುದ್ಧಿಶಕ್ತಿಯ ಎದುರು ಮೈಬಲ ಸೋಲುತ್ತದೆ. ದೈಹಿಕವಾಗಿ ನೀನು ಬಲಿಷ್ಠನಾಗಿದ್ದೀಯಾ ಎನ್ನುವಂತಹ ಗರ್ವ ಬೇಡ. ಅದನ್ನು ಕ್ಷಣಾರ್ಧದಲ್ಲಿ ಕರಗಿಸುವಂತಹ ಬಲ ಬುದ್ಧಿ ಎರಡೂ ನನ್ನಲ್ಲಿದೆ, ತಿಳಿದಿರಲಿ. ಕಾಡಿನಲ್ಲಿರುವಂತಹ ಪ್ರಾಣಿಯಾದ ನಿನ